ಇಲ್ಲೇ ಊರಲ್ಲೇ ಕೃಷಿ ಮಾಡ್ಕೊಂಡು ಆರಾಮ. ಯಾಕೆ ತೀರ್ಮಾನ ಬಂತು ಕೃಷಿಯನ್ನ ಇಲ್ಲೇ ನಾವು ಮಾಡಬಹುದು, ಆ ಧೈರ್ಯ ಹೆಂಗ್ ಬಂತು? ಕೃಷಿ ಅಂದ್ರೆ ನಮ್ಮ ತಂದೆಯವರಿಂದನು ಇಲ್ಲಿ ಕೃಷಿನೇ ಮಾಡ್ಕ ಬಂದಿದ್ದು. ಹಂಗಾಗಿ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಗಿರೋನು ಒಬ್ಬನೇ ಮಗ ನಾನು, ಅದಕ್ಕೆ ಇಲ್ಲೇ ಆರಾಮಾಗಿ ಕೃಷಿ ಮಾಡ್ಕೊಂಡಿರೋಣ ಅಂತ. ನೀವು ಅಲ್ಲಿಗೆ ಹೋಗಿ ದುಡಿಯಕತ್ತಾಗ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯ್ತಾ? ಹ್ಮ್, ಸ್ವಲ್ಪ ಸುಧಾರಣೆ ಆಯ್ತು. ಅವಾಗ ಮನೆಯಲ್ಲಿ ಒಂದು ಸ್ವಲ್ಪ ಇನ್ಕಮ್ ಎಲ್ಲ ಇದು ಸ್ಟಾರ್ಟ್ ಆಗೋಣಿತ್ತು. ಅವಾಗ ಫಸ್ಟಿಗೆ ನಮ್ದು ಏನು ಇಲ್ಲ ಆಗಿತ್ತು, ನೀರು ಗೀರು ಏನು ಇಲ್ಲ ಆಗಿತ್ತು. ಆಮೇಲೆ ಹಂಗೆ ಬೋರು ಗೀರು ಅಂತ ಸ್ಟಾರ್ಟ್ ಆಗಿ ನೀರು ಅಡಿಕೆ ಗಿಡ ಎಲ್ಲ ಬೆಳೆದು ಒಂದು ಸ್ವಲ್ಪ ಲೆವೆಲಿಗೆ ಬಂದ್ಮೇಲೆ ನಾನು ಈ ಕಡೆ ಬಂದೆ ಸಾಕು. ಹಾಗಾಗಿ ದುಡಿದಿದ್ದಕ್ಕೂ ಸಾರ್ಥಕ ಆಯ್ತು, ದುಡಿದಕ್ಕೆ ಸಾರ್ಥಕ ಆಗಿದೆ. ಈಗ ಅದನ್ನ ಮುಂದುವರಿಸ್ಬೇಕಲ್ಲ, ಮತ್ತೆ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವಿಚಾರಗಳು, ಬೇರೆಯವ್ರ ತೋಟ ಹೆಂಗೆ ಮಾಡ್ತಾ ಇದಾರೆ, ಎಂತೆಂತ ಗಿಡ ಹಾಕ್ಬೇಕು, ಹೆಂಗ್ ಮಾರಬೇಕು, ಇವೆಲ್ಲನೂ ಕೂಡ ತಿಳ್ಕೊಬೇಕು. ಹೌದು, ಎಲ್ಲ ತಿಳ್ಕೊಬೇಕು. ಇದೇ ಇಲ್ಲೇ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಕೇಳಿ ನೋಡಿ ಮಾಡಿ ತಿಳ್ಕೊಳ್ಳೋದು. ಮಾರಾಟ ಹೆಂಗ್ ಮಾಡೋದು ಅವನ್ನೆಲ್ಲ? ಇದು ನಾನು ಮಾದನಗಿರಿ ಹೋಗಿ ಅಲ್ಲಿ ಕೊಟ್ಬಿಡ್ತೀನಿ ಸಂತೆಗೆ, ನಾನು ಇವು ಬೆಳೆದಿದ್ದಲ್ಲ. ಮತ್ತೆ ಈ ಅಡಿಕೆ ಗಿಡದ್ದೆಲ್ಲ ಅದು ನಮ್ಮ ತಂದೆಯವರು ಯಾವತ್ತ ಹೋಗಿ ಯಲಾಪುರ್ ಮಾರ್ತಾರೆ, ಅವ್ರು ಹೋಗಿ ಕೊಟ್ಟು ನೋಡ್ತಾರೆ. ಅಡಿಕೆದೆಲ್ಲ ಅವ್ರದ್ದು, ಈ ಸೈಡ್ ನಾ ಏನು ಇದು ಮಾಡ್ತೀನಿ ಅದು ಮಾತ್ರ ನಾನು ಮಾಡ್ಕೋಗ್ತೇನೆ. ಹೀಗೆ ಈ ರೀತಿ ಬೇರೆಯವ್ರಿಗೆ ಹೋಗಿ ಕೊಡೋದು, ಅವ್ರು ಮಾರ್ಕೊಳ್ಳೋದು, ಅದು ಸರಿನೋ ಅಥವಾ ನಾವು ಅಲ್ಲಿ ನಿಂತು ಮಾರಾಟ ಮಾಡೋದು? ನಾವೇ ಅಲ್ಲಿ ನಿಂತು ಮಾರಿದ್ರೆ ಇನ್ನೂ ಸ್ವಲ್ಪ ಲಾಭ ಇದೆ. ಆದರೆ ನಮ್ಗೆ ಅಲ್ಲಿ ನಿಲ್ಲೋ ಟೈಮಲ್ಲಿ ಒಂದು 100 ರೂಪಾಯಿ ಕಡಿಮೆ ಅವ್ರು ಕೊಟ್ಟು ಬಂದ್ಬಿಟ್ಟು ನಮ್ಮ ಮನೆ ಮತ್ತೆ ಇಲ್ಲೇ ಈ ಕಡೆ ನಾವು ಕೆಲಸ ಮಾಡ್ಬೋದು ಅಂತ ಅಷ್ಟೇ. ಅಲ್ಲೇ ಕೂತು ಮಾರಿದ್ರೆ ವ್ಯಾಪಾರ ಒಳ್ಳೆ ಬೆಸ್ಟೇ, ಲಾಭ ಎಲ್ಲ ನಮ್ಗೆ ಜಾಸ್ತಿ ಸಿಗುತ್ತೆ. ಅವ್ರಿಗೆ ಕೊಟ್ರೆ ಅವ್ರ ಅದ್ರಲ್ಲೇ ಮತ್ತೆ ಅರ್ಧವ್ರು ಲಾಭ ಇಟ್ಕೊಂಡ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ಈಗ 500 ರೂಪಾಯಿಗೆ ನಾವು ಕೊಟ್ಟು ಬಂದ್ವಿ, ನಾವು ಅಲ್ಲೇ ಕುಂತು ಮಾರಿದ್ರೆ 1,000 ರೂಪಾಯಿ ಸಿಗ್ತಿತ್ತು. ಈ ಜ್ಞಾನ ಇದೆಯಲ್ಲ, ಇದು ಬರ್ಬೇಕು ನಮಗೆ. ಜ್ಞಾನ ಬರ್ಬೇಕಾದ್ರೆ ನಮ್ಗೆ ಅಲ್ಲೇ ಕೂತ್ಕೊಂಡಿದ್ರೆ ಆ ಕೆಲಸ ಮತ್ತೆ ಇಲ್ಲಿ ಕೆಲಸ ಆಗುದಿಲ್ಲ, ಈ ಕಡೆ ಕೆಲಸ ತಪ್ಪೋಗುತ್ತೆ. ಅದಕ್ಕೆ ಮತ್ತೆ ಈ ಕಡೆ ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು ನಮಗೆ. ದಿನನಿತ್ಯ ನೀವೇನ್ ತೋಟದಾಗ ಹೋಗಿ ಏನ್ ಮಾಡುವಂತದ್ದು ಏನಿರಲ್ಲ, ಹೌದಲ್ಲ? ನೀರು ಬಿಡಬೇಕು ಅಂತ ಹೇಳಿದ್ರೆ ಒಂದು ಬಟನ್ ಹಾಕಿದ್ರೆ ಈ ನೀರಾವರಿ ಬರುತ್ತೆ. ಮತ್ತೆ ಕೊಯ್ಲು ಗೀಲು ಎಲ್ಲಾನು ಮಾಡ್ಕೊಂತಾ ಇರ್ತೀರಿ, ಒಂದು ತಾಸು ಕೊಯ್ಲು ಮಾಡ್ಕೊಂಡು. ಎರಡು ಹಸು ಸಾಕಿದೀನಿ, ಹಸು ದಿನ ಹುಲ್ಲು ಕೊಯ್ಬೇಕಾಗುತ್ತೆ, ಹಾಲು ತೆಗಿಬೇಕು, ಡೇರಿಗೆ ಹಾಕ್ಬೇಕು, ಅವೆಲ್ಲ ಕೆಲಸ. ಮನೆಯಲ್ಲಿ ನಿಮಗೆ ಸಹಕಾರ ಸಹಾಯ ಮಾಡೋ ಎಲ್ಲ ಮಾಡ್ತಾರೆ ತಂದೆ ಮಾಡ್ತಾರೆ? ಅದಕ್ಕೆ ನೀವೇ ಬೇಕಂತ ಏನ್ ಇರುತ್ತಾ? ಅದ್ ಮೇವು ಕೊಯ್ಯೋದು, ಅವ್ರಿಗೆ ಹಾಕುದು? ಇಲ್ಲ ಅಂದ್ರೆ ದನ ಜಾಸ್ತಿ ಇರತ್ತಲ್ಲ, ಜಾಸ್ತಿ ಹುಲ್ಲು ಬೇಕಾಗತ್ತೆ ಅಂದ್ರೆ ಅವರು ಬೇಕಾಗತ್ತೆ, ಸಹಾಯಕ್ಕೆ ನಾನು ಬೇಕಾಗುತ್ತೆ. ಎಲ್ಲೋ ಒಬ್ರು ಬಿಟ್ಟು ಹೋಗಕ್ ಆಗುದಿಲ್ಲ, ಜಾಸ್ತಿ ಕೆಲಸ ಮಾಡ್ತಾ ಇರ್ಬೇಕಾಗುತ್ತೆ. ಅದ್ ಇವಾಗ್ಲೂ ಅದೇ ಕೆಲಸ ಮಾಡ್ತಾ ಇದ್ವಿ, ಅವ್ರು ಫೋನ್ ಮಾಡ್ತಾರಂತ ಹಿಂಗ್ ಬಂದಿದ್ವಿ ಅಷ್ಟೇ. ನಿಮ್ ತಂದೆಯವರು ಕೂಡ ಕೃಷಿನ ಇವತ್ತು? ತಂದೆ ಇವತ್ತು ಕೃಷಿನೇ ಮಾಡ್ತಾರೆ. ತಾಯಿ? ತಾಯಿ ಮನೇಲಿ ಕೆಲಸ ಅಂದ್ರೆ ಮಾರಾಟದೊಳಗೆ ನಾವು ರೈತರು ಮೋಸ ಹೋಗ್ತಾ ಇದ್ವಿ. ಹೌದಲ್ಲ, ಈಗ ನೀವು ಮಾರಾಟಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಜೊತೆಗೆ ಬೆಳೆಯುವಂಥವ್ರು ಪಪ್ಪಾಯ ಆಗ್ಬೋದು, ಬೇರೆ ಬೇರೆ ಹಣ್ಣು ಹಂಪಲ ಅವನ್ನೆಲ್ಲ ಮಾಡಿರ್ತಾರೆ, ಅದನ್ನು ನೀವೇ ತಗೊಂಡು ಹೋಗಿ ಮಾರಾಟ ಮಾಡಿದರೆ ದಿನ 1,000 ರೂಪಾಯಿ ಮಗ ಬಂತು ಅಂತ ಕೊಡ್ರಿ. ಅಂದರೆ ಇಲ್ಲಿ ಕೆಲಸ ಇರುತ್ತೆ ನಿಮ್ಗೆ, ಆಮ ಬೇರೆ ಅದನ್ನು ಕೂಡ ಪ್ಲಾನ್ ಮಾಡ್ಕೋಬೇಕು ನಾವು. ಯಾಕಂದ್ರೆ ಲಾಭ ಬೇರೆದವ್ರಿಗೆ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ. ಹೌದು, ಅದೇ ಅದೇ ನಾವೇ ಮಾಡಿಕೊಂಡ್ರೆ ನಮಗೆ ಆ ಲಾಭ ಸಿಗ್ತಿತ್ತು. ವ್ಯಾಪಾರ ಮಾಡೋದು ಬಹಳ ಮುಖ್ಯ. ಹ್ಮ್, ಬಹಳ ಮುಖ್ಯ ಅದು. ಅಲ್ಲಿ ತಾಳ್ಮೆ ಎಲ್ಲ ಸಹಕಾರ ಎಲ್ಲ ಇರಬೇಕು, ಜನರ ಹತ್ರ ಹೊಂದ್ಕೋಬಹುದು ಇರಬೇಕು. ವ್ಯಾಪಾರ ಮಾಡೋದು ಅಂದ್ರೆ ನಾವು ಹೋಗಿ ಸಿಟ್ಟು ಮಾಡ್ಕೊಂಡ್ರೆ ಯಾವುದೂ ಆಗುದಿಲ್ಲ, ಕುತ್ಕೊಂಡು ತಾಳ್ಮೆಯಿಂದ ಕಾಯೋದಿರ್ಬೇಕು. ವ್ಯಾಪಾರ ಮಾಡಿದ್ರೆ ಎಂದೂ ಹಿಂದುಳಿದಿಲ್ಲ ಗೊತ್ತಾ? ಇಲ್ಲ, ವ್ಯಾಪಾರ ಮಾಡಿದ್ರೆ ಇವಾಗ ಮುಂದೆ ಇರೋದಿಲ್ಲ. ನೀವು ಉತ್ಪಾದಕರು ಹಿಂದುಳಿತಾ ಇದ್ರಿ. ಹೌದು, ಉತ್ಪಾದಕರೇ ಹಿಂದಿದ್ದು. ಅದಕ್ಕೇನ್ ಮಾಡ್ಬೇಕು ಇವಾಗ ಅಂದ್ರೆ? ಸ್ವಲ್ಪ ಇದು ಗಮನ ಕೊಡಬೇಕು, ಅದು ಸ್ವಲ್ಪ ನಾವೇ ಹೋಗಿ ವ್ಯಾಪಾರ ಮಾಡುವಂತ ಟೈಮಿಂಗ್ಸ್ ಜಾಸ್ತಿ ಮಾಡ್ಕೊಬೇಕು. ಈಗ ಹೈನುಗಾರಿಕೆ ಅದ್ರ ಬಗ್ಗೆ ಹೇಳಿ, ಏನೇನ್ ಮಾಡ್ತಾ ಇದ್ದೀರ ಅಲ್ಲಿ? 2 ಹಸು ಸಾಕಿದೀನಿ, ಅದು ದಿನ ಹುಲ್ಲು, ಅದಕ್ಕೆ ಬೆಳಿಗ್ಗೆ ಹಾಲು ತಗೊಂಡು ಡೇರಿ ಹಾಕ್ತೀನಿ. ಆಮೇಲೆ 1 20 ನಾಟಿ ಕೋಳಿ ಸಾಕಿದೀನಿ. ಸಾಕು 20? 20 ಅಂದ್ರೆ ಜಾಸ್ತಿ ಮಾಡೋ ತೋಟನು ಹಾಳು ಮಾಡ್ಬಿಡುತ್ತೆ ಅವು, ಅದಕ್ಕೆ ಜಾಸ್ತಿ ಸಾಕು ಹೋಗಿಲ್ಲ, 20 ಸಾಕಿದೀನಿ. ಹಾಲು ಎಷ್ಟು ಕೊಡ್ತವೆ? 2, 1 ಬೆಳಿಗ್ಗೆ 1 5 ಲೀಟ್ರ್, ಸಂಜೆ 1 5 ಲೀಟ್ರ್, 3 ಲೀಟ್ರ್ ಕೊಡುತ್ತೆ ಒಂದು, ಮತ್ತೊಂದು ಸ್ವಲ್ಪ ಕಡಿಮೆ 1-2 ಲೀಟ್ರ್ ಅಷ್ಟೇ. ಜರ್ಸಿನ? ಜರ್ಸಿ. ಮತ್ತೆ ಅದ್ರ ಜೊತೆ ಬೇರೆ ಎಮ್ಮೆ ಅಂತ? ಎಮ್ಮೆ ಇದಾವೆ, 2 ಇದಾವೆ. ಅವು ಅದು ನಮ್ಮ ತಂದೆ ಸಂಬಂಧ, ತಂದೆಯವ್ರು ಮಾಡ್ತಾರೆ ಎಮ್ಮೆದು. ಅಂದ್ರೆ ಅವರು ಹಾಲೊಂದು ಇದೆಲ್ಲ ಅವ್ರಿಗೆ, ಅದು ಇದು ಹಸುದು ಮಾತ್ರ ನಾನು ತಗೊಂಡಿದ್ದು, ನಾನೇ ಮಾಡ್ಕೊ ಹೋಗ್ತಾ ಇದ್ದೀನಿ. ಇಬ್ರು ಬೇರೆ ಬೇರೆ ಇದ್ದೀರಾ? ಇಲ್ಲ ಇಲ್ಲ, ಹಂಗಿಲ್ಲ. ಅಂದ್ರೆ ಹಸು ಎಮ್ಮೆ ಹಾಲು ಇಲ್ಲಿ ಊರ್ ಕಡೆ ಮನೆ ಪಕ್ಕದಲ್ಲಿ ಎಲ್ಲ ಕೊಡುಗೆ ಕೊಡ್ತಾರೆ. ಇನ್ನು ಇದು ಹಸು ಹಾಲು ಜಾಸ್ತಿ ಯಾವ್ದು ತಗೊಳ್ಳೋದಿಲ್ಲ, ಡೇರಿಗೆ ತಗೊಳ್ಬೇಕಾಗತ್ತೆ. ಅದಂಗೆ ಅದು ನಾನೇ ದಾನಿ ತಗೊಬರ್ತೇನೆ, ನಾನೇ ಹಾಲು ದುಡ್ಡು ನಾನೇ ಇಟ್ಕೊಂತೀನಿ, ಹಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಒಬ್ಬೊಬ್ರು ಒಂದೊಂದು ಮ್ಯಾನೇಜ್ಮೆಂಟ್ ಇಟ್ಕೊಂಡಿರಿ. ಹ್ಮ್, ದುಡ್ಡು ಮಾತ್ರ ಒಂದ ಅಕೌಂಟಿಗೆ ಹೋಗುತ್ತೆ. ಹಾ, ದುಡ್ಡು ಮಾತ್ರ ಅಪ್ಪನ ಅಕೌಂಟಿಗೆ ಹೋಗುತ್ತೆ. ಮತ್ತೆ ಈ ರೀತಿ ಕೋಳಿ ಸಾಕಾಣಿಕೆ ಮುಂಚೆ ಮಾಡ್ತಿರ್ಲಿಲ್ಲ? ಮುಂಚೆ ಮಾಡ್ತಿದ್ರು ಮನೇಲಿ, ಅಂದ್ರೆ ಜಾಸ್ತಿ ಇಲ್ಲ, ಇತ್ತು ಒಂದ್ಸ್ವಲ್ಪ ಒಂದ್ ಹತ್ತು ಅಷ್ಟೇ ಜಾಸ್ತಿ ಮಾಡ್ತಾ ಇತ್ತು. ಇವಾಗ ನಾನೇ ಒಂದ್ ಸ್ವಲ್ಪ ಬೇರೆ ಜಾತಿ ಕೋಳಿ ಇದ್ದಾರೆ, ಕೋಚಿ ಕೋಳಿ ಅಂತ ತಂದು ಹಾಕಿದೀನಿ, ಗಿರಿರಾಜ ಕೋಳಿ. ಅವನ್ನ ಎಲ್ಲಿ ಮಾರಾಟ ಮಾಡ್ತ? ಅವನ್ನ ಇಲ್ಲಿ ಯಾರಾದ್ರು ಬರ್ತಾರೆ ನಮ್ ಕಡೆ, ಯಾರು ದೊಡ್ಡ ಹುಂಜ ಬರ್ತಾರೆ ತಗೋಗ್ತಾರೆ. ಬರ್ತಾರ ಅಲ್ಲಿ ಬಾಜು ಮನೆಯವ್ರು ಗೊತ್ತಿರ, ಬಾಜು ಮನೆಯವ್ರಲ್ಲ ಯಾರು ಬಾಜು ಮನೆಯವ್ರಿಗೆ ಹಿಂಗೆ ಯಾರು ಗೊತ್ತಿದ್ದಾರೆ ಇರ್ತಾರೆ, ಯಾರು ಹಿಂಗೆ ಕುಮಟಾ ಕಡೆಯಿಂದ ಬಂದರು ಬರ್ತಾ ಹೋಗ್ತಾರೆ. ತೂಕದ ಮೇಲೆ ಕೊಡುದ? ಇಲ್ಲ ತೂಕದ ಮೇಲೆ, ಹಿಂಗೆ ಕೋಳಿ ನೋಡಿ ಕೊಡೋದು. ಹೆಂಗೆ ಒಂದೊಂದಕ್ಕೆ? ಒಂದೊಂದು ಹಿಂಗೆ ಸ್ವಲ್ಪ ದೊಡ್ಡ ಹುಂಜ ಆದ್ರೆ ಒಂದು 1,500 ಹಿಂಗೆ ಕೊಡ್ತಾರೆ, ಸ್ವಲ್ಪ ಈ ಸಣ್ಣ ಇದ್ರೆ ಅದಕ್ಕೊಂದು 600-700 ಹಿಂಗೆ ಕೊಡ್ತಾರೆ. ಅಂದ್ರೆ ನಾಟಿ ಕೋಳಿಗೆ ಬೆಲೆ ಜಾಸ್ತಿ? ಬೆಲೆ ಜಾಸ್ತಿ ನಾಟಿ ಕೋಳಿಗೆ, ಬೆಲೆ ಜಾಸ್ತಿ. ಮತ್ತೆಲ್ಲ ನಾಟಿ ಕೋಳಿನೇ ಜಾಸ್ತಿ ತಗೊಳ್ಳೋದು ಹೆಚ್ಚು. ಮತ್ತೆ ಕೊಡು ಮೊಟ್ಟೆಗೂ ಕೂಡ ಬೆಲೆ ಇದೆ? ಬೆಲೆ ಜಾಸ್ತಿ. ಅದೇ ಎಷ್ಟು? ಇಲ್ಲಿ ನಮ್ ಕಡೆ ಎಲ್ಲ 10 ರೂಪಾಯಿ ತಗೊಂತಾರೆ ಮೊಟ್ಟೆ. ಒಂದು ಹಂಗಾಗಿ ಒಂದು 100 ನಾಟಿ ಕೋಳಿ ಸಾಕು, ಒಂದು ಸುತ್ತ ಕಡೆ ಬೇಲಿ ಕಟ್ಟಿ ಹಂಗೆಲ್ಲ ಮಾಡಿ. ಅದರಿಂದ ಅದು ಇವಾಗ ಪಂಚಾಯತಿಯಿಂದ ನಮಗೊಂದು ನಾಟಿ ಕೋಳಿದು ಇದಾಗಿದೆ, ಫಾರಂ ಆಗಿದೆ, ಅದನ್ನೊಂದು ಕಟ್ಸ್ಬೇಕಂತ ಇದ್ದೀನಿ. ಅದಕ್ಕೊಂದು ರಕ್ಷಣೆಗಾಗಿ ಮಳೆ ಬಂದಾಗ ಏನ್ ಮಾಡಬೇಕು? ಫುಲ್ ಸಡ್ಡೆ ಬಂದಿದೆ ಇವಾಗ, ಅದು ಮಾಡಿಸಿ ಮಾಡಿಸ್ಬೇಕಂತ ಇದ್ದೀನಿ. ಮಂಜೂರು ಆಗಿದೆ, ಅದು ಇನ್ನೂ ಇದಾಗಿಲ್ಲ, ಅವ್ರು ಯಾವಾಗ ಅಂತ ಹೇಳಿಲ್ಲ, ಅದು ನೋಡಿ ಮಾಡ್ಬೇಕಂತ. ಮತ್ತೆ ಕೃಷಿಯಲ್ಲಿ ಇಲ್ಲೇ ತೊಡಕಿಸ್ಕೋಬೇಕು, ಬೇರೆದವ್ರಿಗೆ ಹೋಗಿ ದುಡಿದೆ ಸಾಕಾಗಿದೆ ಅನ್ನೋದೈತಲ್ಲ, ಮತ್ತೆ ಮಾಡೋದಿದ್ರೆ ಚಂದನೇ ಮಾಡಬೇಕು. ಅರ್ಧಮರ್ಧ ಮಾಡಿ ಯಾವುದು ಬಿಡಬಾರ್ದು, ಮಾಡಿದ್ಮೇಲೆ ಕರೆಕ್ಟಾಗಿ ಮಾಡ್ಕೋಬೇಕು. ಬಿಟ್ಟು ಬಂದಿದ್ದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಚೆನ್ನಾಗಿ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಸಾಕು ಹಿಂಗೆ ಮುಂದುವರಿಣ ಅನಿಸ್ತ? ಇಲ್ಲ, ಇನ್ನ ಮತ್ತೇನಾದ್ರು ಹೊಸದಾಗೇನಾದ್ರು ಮಾಡಬೇಕು ನೋಡಿ, ಪ್ರಯೋಗ ಮಾಡಿ. ಎಷ್ಟು ರೈತರು ಮಾಡ್ತಾ ಇರ್ತಾರೆ, ಅವ್ರು ಹೆಂಗ್ ಮಾಡ್ತಾರ ಏನು ಅಂತ ಅದೆಲ್ಲವನ್ನು ನೋಡಿ ಸ್ವಲ್ಪ ತಿಳ್ಕೊಂಡು ಮಾಡಬೇಕು. ನಮಸ್ತೆ. ನಮಸ್ತೆ. ಇದುವರೆಗೆ ಯುವ ರೈತರ ಕೃಷಿ ಅನುಭವ ಅಂಕೋಲದ ಹಿಲ್ಲೂರಿನ ಮಂಜುನಾಥ್ ಮನೋಹರ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗೆ. ಈಗ ಕೇಳಿ ಗೆಡ್ಡೆಗೆಣಸುಗಳ ಮಹತ್ವ. ಈ ವಿಷಯವಾಗಿ ಧಾರವಾಡ ಅಖಿಲ ಭಾರತ ಗೆಡ್ಡೆಗೆಣಸು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆಗಿರುವ ಡಾ ರಾಮಚಂದ್ರ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರಿದ್ದಾರೆ. ಇವರು ಧಾರವಾಡದಲ್ಲಿ ಇರತಕ್ಕಂಥ ಅಖಿಲ ಭಾರತ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗೆಡ್ಡೆಗಳ ಬಗ್ಗೆ, ಅವುಗಳ ಸಂಗೋಪನೆ ಬಗ್ಗೆ ಮತ್ತು ಹೇಗೆ ಬೆಳೆಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರು. ನಮಸ್ಕಾರ. ನಮಸ್ಕಾರ. ಈಗ ಗೆಡ್ಡೆಗಳು ಅಂತ ಹೇಳ್ತೀವಲ್ಲ, ಏನು ಹಂಗಂದ್ರೆ ಗೆಡ್ಡೆಗಳು? ಈಗ ಹಿಂದೆ ಕಾಡಿನಲ್ಲಿ ನಾವು ಚರಿತ್ರೆಯಲ್ಲಿ ಕೇಳಿದೀವಿ, ರಾಮಾಯಣದಲ್ಲಿ ರಾಮ ಸೀತೆಯವರು ಕಾಡಿಗೆ ಹೋದ್ರು, ಅವರು ಏನು ತಿಂದು ಬದುಕಿದ್ರು ಅನ್ನುವಂಥ ಪ್ರಶ್ನೆಗೆ ಪ್ರತಿ ಸಲ ಕೇಳ್ತೀವಿ. ಅದಕ್ಕೆ ಪುರೋಹಿತರು ಹೇಳ್ತಾರೆ, ಅವರು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅಂತ ಹೇಳ್ತೀವಿ. ಅದೇ ಥರ ಮಹಾಭಾರತದಲ್ಲಿ ಪಂಚ ಪಾಂಡವರು ಕಾಡಿನಲ್ಲಿ ಹೋದಾಗ ಅವರು ಏನು ತಿಂದು ಬದುಕಿದ್ರು ವನವಾಸದಲ್ಲಿ ಅಂತಂದ್ರು ಕೂಡ ಕಾಡಿನಲ್ಲಿ ಇರುವಂತಹ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅನ್ನುವಂಥ ಕಥೆಗಳನ್ನು ನಾವೆಲ್ಲರೂ ಕೇಳಿದೀವಿ. ಹಾಗಾದ್ರೆ ಆ ಗೆಡ್ಡೆ ಗೆಣಸು ಏನು ಅಂತಂದ್ರೆ, ಕಾಡಿನಲ್ಲಿ ಬೆಳೆಯಬಹುದಂತಹ ಬೇರೆ ಬೇರೆ ಬಳ್ಳಿಗಳ ಕೆಳಗಡೆ, ಗಿಡ ಮತ್ತು ಬಳ್ಳಿ ಕೆಳಗಡೆ ಭೂಮಿಯ ಒಳಗಡೆ ಇರುವಂತಹ ದೊಡ್ಡ ಆಕಾರದ ಗಾತ್ರದ ಗೆಡ್ಡೆಗಳು. ಅಂತಹ ಗೆಡ್ಡೆಗಳು ಕೆಲವು ಸಿಹಿ ಆಗಿರ್ತವೆ, ಕೆಲವು ಸಿಹಿ ಇರೋದಿಲ್ಲ. ಸೊ ಯಾವ ಗೆಡ್ಡೆ ಸಿಹಿ ಇರೋದಿಲ್ವೋ ಅದನ್ನ ತಿನ್ಲಿಕ್ಕೆ ಪಲ್ಯ ಮಾಡಿ ತಿಂತೀವೋ ಅದಕ್ಕೆ ಗೆಡ್ಡೆಗಳಂತ ಕರಿತೀವಿ. ಯಾವ ಗೆಡ್ಡೆಗಳಲ್ಲಿ ಸಕ್ಕರೆ ಪ್ರಮಾಣ ಇದ್ದು ಅದು ಸಿಹಿ ಆಗಿರುತ್ತೋ ಅದಕ್ಕೆ ಗೆಣಸುಗಳನ್ನು ತಿಂತೀವಿ. ಹಾಗಾಗಿ ಕಾಡಿನಲ್ಲಿ ಬಹಳಷ್ಟು ಜನ ವಿವಿಧ ಗೆಡ್ಡೆಗಳು ಕಂಡು ಬರ್ತವೆ. ಈ ಗೆಡ್ಡೆಗಳು ಅತ್ಯಂತ ಕೆಳಗಡೆ ಭೂಮಿ ಒಳಗಡೆ ಗೆಡ್ಡೆ ಬಿಡ್ತವೆ, ಕೆಲವೊಂದು ಗೆಡ್ಡೆಗಳು ಭೂಮಿಯ ಮೇಲೆ ಇರುವಂತಹ ಬಳ್ಳಿಗಳಲ್ಲಿ ಕೂಡ ಸಣ್ಣ ಸಣ್ಣ ಗೆಡ್ಡೆ ಬಿಡ್ತವೆ. ಹಾಗಾಗಿ ಇವತ್ತಿನ ದಿವಸ ನಾವು ಕಾಡಿನಲ್ಲಿ ಮತ್ತು ಈ ನಾಡಿನಲ್ಲಿ ಕೂಡ ಬಂದಂತ ಕೆಲವು ಬೆಳೆಗಳು ಬಂದಿದ್ದಾವೆ, ಅವು ಗೆಡ್ಡೆಗಳನ್ನು ಬಿಡ್ತವೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾದಂತಹ ಈಗ ಗೆಡ್ಡೆಗಳು ಹೇಳಬೇಕಂತಂದ್ರೆ, ಈಗ ನಮ್ಮ ಸರ್ವೇಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೆಲವೊಂದು ಗೆಡ್ಡೆಗಳು ಆಗಲೇ ರೈತರ ಬಾಗಿಲ ಹತ್ತಿರ ಬಂದಿದ್ದಾವೆ, ಕೆಲವೊಂದು ಕಾಡಿನಲ್ಲಿ ಉಳಿದಿದ್ದಾವೆ. ಈಗ ನಾವು ಆ ಗೆಡ್ಡೆಗಳು ಯಾವ್ಯಾವ ಅಂತಂದ್ರೆ, ಅದನ್ನ ಗೆಡ್ಡೆಗಳನ್ನು ನಾವು ರೈತರು ಬೆಳೆದು ಲಾಭ ಪಡಿಬಹುದು ಅಂತಂದ್ರೆ, ಈಗ ಅಲೋಕೇಶಿಯಾ ಗೆಡ್ಡೆ ಅಂತ ಬಂದಿದ್ದೇವೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಾರವಾರ, ಸಿಸಿ, ಸಿದ್ದಾಪುರ ಮತ್ತು ಹೊನ್ನಾವರ ಆ ಕಡೆ ಎಲ್ಲ ತೀರ್ಥಹಳ್ಳಿ ಎಲ್ಲ ಕಡೆ ಬೆಳೆದಿದೆ. ಅಲೋಕೇಶಿಯಾ ಗೆಡ್ಡೆ, ಕೊಲೋಕೇಶಿಯಾ ಗೆಡ್ಡೆ, ಸುವರ್ಣ ಗೆಡ್ಡೆ, ಆಮೇಲೆ ದೊಡ್ಡ ಗೆಡ್ಡೆ ಅಂದ್ರೆ ಗ್ರೇಟರ್ ಯಾಮ್ ಅಂತ ಹೇಳ್ತೀವಿ, ದೊಡ್ಡ ಗೆಡ್ಡೆ, ಆಮೇಲೆ ಟ್ಯಾನಿಯಾ ಗೆಡ್ಡೆ, ಸಣ್ಣ ಗೆಡ್ಡೆ, ಆಮೇಲೆ

ಇದುವರೆಗೆ ಗೆಡ್ಡೆ ಗೆಣಸುಗಳ ಮಹತ್ವ ಈ ವಿಷಯವಾಗಿ ಧಾರವಾಡ ಅಖಿಲ ಭಾರತ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ರಾಮಚಂದ್ರ ನಾಯಕ್ ಅವರನ್ನೇ ಸಂದರ್ಶನ. ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ, ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಉನ್ನತ ಶಿಕ್ಷಣಕ್ಕಾಗಿ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಕುರಿತು ಸಾಮಾನ್ಯ ಮಾಹಿತಿ. ನಿನ್ ಮಗ ರಾಕೇಶ್ ಬಂದಿದ್ದೀನಿ ನೋಡಿಲಿ. ರಾಕೇಶ, ಮಗ ಬಂದ್ಯನು? ಎಷ್ಟು ದಿನ ಆಗಿತ್ತಪ್ಪ ನಿನ್ ನೋಡಿ, ಚೆನ್ನಾಗಿದ್ದೀಯಾ ಮಗ? ಚೆನ್ನಾಗಿದ್ದೀನಮ್ಮ. ಲಂಡನ್ ಇಂದ IIT ಅಲ್ಲಿ PhD ಮುಗಿಸ್ ಬಂದ್ಬಿಟ್ಟೆ. ಈಗ ನನಗೆ ಒಂದು ದೊಡ್ಡ ಕಂಪನಿಲಿ ಕೆಲಸ ಸಿಕ್ಕಿದೆ ಅಮ್ಮ. ಈಗ ನೀನು ಬೇಸರ ಟೆನ್ಷನ್ ಎಲ್ಲ ಬಿಟ್ಟು ಸಂತೋಷವಾಗಿರು. ಖಂಡಿತನಪ್ಪ, ಒಂದು ಬಡ SC ಜಾತಿಯ ಹುಡುಗ ಇಷ್ಟೊಂದು ಓದಿ ದೊಡ್ಡ ಆಫೀಸರ್ ಆಗಿದ್ದಾನೆ ಅಂದ್ರೆ ಇದೇನು ಮಾಮೂಲಿ ವಿಷಯನ ಮಗ. ಇದೆಲ್ಲ ನಿನ್ನ ಆಶೀರ್ವಾದ ಕಣಮ್ಮ. ಅದು ಸರಿ, ಆದ್ರೆ ಭಾರತ ಸರ್ಕಾರದ ಸ್ಕೀಮ್ ಅನ್ನ ನಾವು ಮರೆಯೋ ಹಾಗಿಲ್ಲ ರಾಕೇಶ. ಅದ್ರ ಸಹಾಯದಿಂದ ನೀನು ಓದೋದು ಸಾಧ್ಯ ಆಯ್ತು. ಹೌದಮ್ಮ, ಸರಿಯಾಗಿ ಹೇಳಿದೆ. ನಾನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಅನ್ನ ಮರೆಯೋ ಹಾಗೆ ಇಲ್ಲ. ಅದರ ಸಹಾಯದಿಂದ ಜೀತ ಮುಕ್ತ, ಅಲೆಮಾರಿ, ಅರೆ ಅಲೆಮಾರಿ ಜನಾಂಗ, ಭೂರಹಿತ ಕೃಷಿ ಕೂಲಿಕಾರರ ಮಕ್ಕಳು, ಪಾರಂಪರಿಕ ಕಲಾವಿದರ ಮಕ್ಕಳು ಫಾರಿನ್ ಗೆ ಹೋಗಿ ಹೈಯರ್ ಸ್ಟಡಿ ಮಾಡೋಕೆ ಸಾಧ್ಯ ಆಗ್ತಾ ಇದೆ. ಹೌದು ಮಗ, ಈಗ ನೀನು ಈ ಸ್ಕೀಮ್ ಬಗ್ಗೆ ಬೇರೆ ಮಕ್ಕಳಿಗೂ ತಿಳಿಸಿದ್ರೆ ಅವರಿಗೆಲ್ಲ ಎಷ್ಟೋ ಉಪಕಾರ ಆಗತ್ತೆ. ಖಂಡಿತ ನಮ್ಮ, ನಾನು ಇದನ್ನೇ ಯೋಚನೆ ಮಾಡಿದ್ದೀನಿ. ಆಗ್ಲಪ್ಪ. ನಮಸ್ಕಾರ ಶ್ರೋತೃಗಳೇ, ನಾನು ಪೂಜಾ. ಮತ್ತು ನಾನು ನಿಮ್ಮ ರವಿ. ಸ್ವಾಗತ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನ ಕೇಳೋದಕ್ಕೆ. ಈಗಾಗಲೇ ನೀವು ಕೇಳಿದ್ದೀರಾ, ರಾಕೇಶ್ ಅವರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಸಹಾಯದಿಂದ ಉನ್ನತ ಶಿಕ್ಷಣ ಪಡ್ಕೊಂಡು ತಮ್ಮ ಕುಟುಂಬದ ಸ್ಥಿತಿಯನ್ನ ಸುಧಾರಿಸಿಕೊಂಡ್ರು ಅನ್ನೋದನ್ನ. ಹಾಗಾದ್ರೆ ನಾವು ಕೂಡ ಈ ಸ್ಕೀಮ್ ನ ಬಗ್ಗೆ ಯಾಕೆ ತಿಳ್ಕೋಬಾರ್ದು? ಹೌದು ರವಿ ಅವರೇ, ಇದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಇಂದಿನ ಅತಿಥಿಗಳಾಗಿ ಸ್ವತಃ ಡಾಕ್ಟರ್ ರಾಕೇಶ್ ಕುಮಾರ್ ಮತ್ತು ಅವರ ತಾಯಿ ಶ್ರೀಮತಿ ಕಮಲಾ ಅವರು. ನಮಸ್ಕಾರ ಮತ್ತು ಸ್ವಾಗತ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಪೂಜಾ ಮೇಡಮ್. ಥ್ಯಾಂಕ್ ಯು ರವಿ ಸರ್. ಸ್ವಾಗತ ತಮಗೆ. ಕಮಲಾ ಅವರೇ, ನಿಮ್ಮ ಮಗ ಡಾಕ್ಟರ್ ರಾಕೇಶ್ ಅವರು ತುಂಬಾ ಒಳ್ಳೆ ಸಾಧನೆ ಮಾಡಿರೋದು ನಿಮಗೆ ತೃಪ್ತಿ ಕೊಟ್ಟಿರಬಹುದು. ಹೌದು ಪೂಜಾ ಮೇಡಮ್ ಅವರೇ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂದ್ರೆ ನಮ್ ಊರಲ್ಲಿ ಫಾರಿನ್ ಹೋಗಿ ಓದಿ ಒಳ್ಳೆ ನೌಕರಿ ಹಿಡಿದಿರೋದು ನಮ್ ರಾಕೇಶ್ನೇ ಮೊದಲು. ಪ್ರಾರಂಭದಿಂದಾನೇ ರಾಕೇಶ್ ಅವರು ಓದೋದ್ರಲ್ಲಿ ತುಂಬಾ ಮುಂದಿದ್ರೇನೋ? ಎಷ್ಟು ಜಾಣ ಇದ್ದೆ ಅಂತ ಗೊತ್ತಿಲ್ಲ, ಆದ್ರೆ ಓದೋದ್ರಲ್ಲಿ ಮನಸ್ ಕೊಟ್ಟು ಓದ್ತಿದ್ದೆ. ಹೊಸ ಹೊಸ ವಿಷಯ ತಿಳ್ಕೊಬೇಕು ಅಂತ ತುಂಬಾ ಕ್ರೇಜ್ ಇರ್ತಿತ್ತು. ಮತ್ತೆ ಮನೆಯಲ್ಲಿ ದುಡ್ಡಿನ ತೊಂದರೆ ಇದ್ದೇ ಇತ್ತು, ಹೀಗಾಗಿ ನಾನು ನ್ಯೂಸ್ ಪೇಪರ್, ಪುಸ್ತಕ ಇತ್ಯಾದಿಗಳನ್ನ ನಮ್ಮ ಓಣಿಯಲ್ಲಿರೋ ಬೀಡ ಅಂಗಡಿ ಅಥವಾ ಪಬ್ಲಿಕ್ ಲೈಬ್ರರಿಯಲ್ಲಿ ಓದ್ತಿದ್ದೆ. ನಾನು ರಾಕೇಶ್ ಎಲ್ಲಿಗೆ ಹೋದ ಅಂತ ಹುಡುಕ್ತಾ ಇರ್ತಿದ್ದೆ ಮೇಡಮ್. ದುಡ್ಡಿನ ತೊಂದರೆ ನಿಮ್ ಓದಿಗೆ ಅಡ್ಡಿ ಆಗ್ಲಿಲ್ವಾ? ಸರ್ಕಾರದ ಅದೆಷ್ಟು ಸ್ಕೀಮ್ಸ್ ಇವೆ ಅವು ನಮ್ಮಂತ SC OBC ಸ್ಟೂಡೆಂಟ್ಸ್ ಗೆ ಹಣಕಾಸು ಸಹಾಯ ಮಾಡ್ತವೆ. ನಾನು ಅಂತ ಸ್ಕೀಮ್ ಸಹಾಯ ತಗೊಂಡು ಶಾಲೆ ಕಾಲೇಜ್ ಮುಗಿಸಿದೆ. ಆಮೇಲೆ ವಿದೇಶಕ್ಕೆ ಹೋಗಿ IIT ಡಾಕ್ಟರೇಟ್ ಮಾಡೋಕೆ ನೀವು ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ನ ಸಹಾಯ ತಗೊಂಡ್ರಿ ಅಲ್ವಾ? ಹೌದು, ಅದಕ್ಕೆ ನನಗೆ ಫೀಸ್, ಖರ್ಚು, ಏರ್ ಫೇರು, ಅಲ್ಲಿರೋದಕ್ಕೆ ಖರ್ಚು, ಇವೆಲ್ಲ ವ್ಯವಸ್ಥೆ ಮಾಡೋಕೆ ಸಾಧ್ಯ ಆಗಿದ್ದು. ನಾನಂತೂ ಇದೆಲ್ಲ ನಮ್ಮಂತವ್ರ ಕೈಲಿ ಆಗೋ ಮಾತಲ್ಲ ಅಂತ ತಿಳಿದಿದ್ದೆ. ಆದ್ರೆ ರಾಕೇಶ್ ಅಂಗೆ ಸ್ವಲ್ಪನೂ ಟೆನ್ಷನ್ ಇರ್ಲಿಲ್ಲ. ಯಾಕೆಂದ್ರೆ ನನಗೆ ನನ್ನ ಟ್ಯಾಲೆಂಟ್ ಮತ್ತು ಎಬಿಲಿಟಿ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಇವನು ಒಂದ್ಸಲ ಮನಸ್ ಮಾಡಿದ್ರೆ ಅದು ಆಗೋವರೆಗೂ ಬಿಡೋದೇ ಇಲ್ಲ. ಕಮಲಾ ಅವರೇ, ಯಾರ ಇಚ್ಛೆ ಗಟ್ಟಿಯಾಗಿರುತ್ತೋ ಅವರಿಗೆ ಗುರಿ ತಲುಪೋದಕ್ಕೆ ಸಾಧ್ಯ ಆಗೋದು. ನಿಜ. ರಾಕೇಶ್ ಅವರೇ ಹೇಳಿ, ನೀವು ಈ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ನ ಪ್ರಯೋಜನವನ್ನ ಯಾರ್ಯಾರು ತಗೋಬಹುದು ಅಂತ ತಿಳಿಸ್ತೀರಾ? ಈ ಸ್ಕೀಮ್ ನಲ್ಲಿ SC ಸ್ಟೂಡೆಂಟ್ಸ್ ಅಲ್ಲದೆ ಜೀತ ಮುಕ್ತ ಕುಟುಂಬದ, ಅಲೆಮಾರಿ, ಅರೆ ಅಲೆಮಾರಿ ಕುಟುಂಬದ, ಭೂರಹಿತ ಕೃಷಿ ಕೂಲಿಕಾರರ ಮತ್ತು ಪಾರಂಪರಿಕ ಕಲಾವಿದರ ಕುಟುಂಬದ ಪ್ರತಿಭಾವಂತ ಮಕ್ಕಳು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಸಹಾಯ ಪಡ್ಕೋಬಹುದು. ಉನ್ನತ ಶಿಕ್ಷಣ ಅಂದ್ರೆ MA ನಂತರದ ರಿಸರ್ಚ್ ಇತ್ಯಾದಿ? ಇಲ್ಲ, ಈ ಸ್ಕಾಲರ್ಶಿಪ್ ಗ್ರಾಜುಯೇಷನ್ ನಂತರದ ಎಜುಕೇಶನ್ ಗೆ ಸಿಗುತ್ತೆ, ಹಾಗೆ PhDಗೂ ಸಿಗುತ್ತೆ. ಇದರಲ್ಲಿ ಯಾವ ಯಾವ ಭತ್ಯೆ ಸಿಗುತ್ತೆ? ಇದರಲ್ಲಿ ಸ್ಟೂಡೆಂಟ್ಸ್ಗೆ ಪೂರ್ತಿ ವೀಸಾ ಫೀಸ್, ಮೆಡಿಕಲ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಅನ್ನು ಕೊಡ್ತಾರೆ. ಜೊತೆಗೆ ವಾರ್ಷಿಕ ಕಂಪೆನ್ಸೇಟರಿ ಅಲೋವೆನ್ಸ್ ಅಂತ ಯುಎಸ್ಎ ಮತ್ತು ಇತರ ದೇಶಗಳಲ್ಲಿ 1500 ಅಮೆರಿಕನ್ ಡಾಲರ್ ಮತ್ತು ಯುಕೆದಲ್ಲಿ 1100 ಜಿಬಿ ಪೌಂಡ್ಸ್ ಕೊಡಲಾಗುತ್ತೆ. ಜೊತೆಗೆ ಮೇಂಟೆನೆನ್ಸ್ ಅಲೋವೆನ್ಸ್ ಅಂತ ಯುಕೆಲ್ಲಿ 9900 ಜಿಬಿ ಪೌಂಡ್ಸ್, ಬೇರೆ ದೇಶಗಳಲ್ಲಿ 15400 ಅಮೆರಿಕನ್ ಡಾಲರ್ಸ್ ಕೊಡ್ತಾರೆ. ವಿಮಾನ ಪ್ರಯಾಣದ ವೆಚ್ಚವನ್ನು ಕೊಡ್ತಾರೆ ಅಂತಂದ್ರೆ? ಹೌದು ರವಿ ಅವರೇ, ಆದ್ರೆ ಪ್ರಯಾಣವನ್ನ ಓನ್ಲಿ ನ್ಯಾಷನಲ್ ಕ್ಯಾರಿಯರ್ ಏರ್ ಇಂಡಿಯಾದಿಂದಾನೇ ಮಾಡಬೇಕು. ಶಾರ್ಟೆಸ್ಟ್ ರೂಟ್ಗೆ ಇಕಾನಮಿ ಕ್ಲಾಸ್ ನ ಟಿಕೆಟ್ ಕೊಡ್ತಾರೆ. ಇದೆಲ್ಲಾನು ಕೋರ್ಸ್ ಪೂರ್ತಿ ಆಗೋವರೆಗೂ ಸಿಗುತ್ತಾ? ಹೌದು, ಇದಕ್ಕಾಗಿ ಅವಧಿಯನ್ನ ಫಿಕ್ಸ್ ಮಾಡಿದ್ದಾರೆ. ಪಿಎಚ್ಡಿಗೆ ಹೆಚ್ಚಂದ್ರೆ 4 ವರ್ಷ, ಮಾಸ್ಟರ್ ಡಿಗ್ರಿಗೆ ಹೆಚ್ಚಂದ್ರೆ 3 ವರ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ಓದೋರು ತಮ್ಮ ಓದಿನ ಬಗ್ಗೆ ಚೆನ್ನಾಗಿ ಗಮನ ಕೊಡಬೇಕು, ಯಾಕೆಂದ್ರೆ ಯಾರಿಗೆ ನಿಗದಿತ ಸಮಯದಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡೋಕ್ ಸಾಧ್ಯ ಆಗಲ್ವೋ ಅವರ ಸ್ಕಾಲರ್ಶಿಪ್ ನಿಂತು ಹೋಗುತ್ತೆ. ನಿಜ, ಸ್ಕಾಲರ್ಶಿಪ್ ಇರೋದೇ ಓದೋದಕ್ಕಾಗಿ. ಕರೆಕ್ಟ್. ರಾಕೇಶ್ ಅವರೇ, ಸಾಮಾನ್ಯವಾಗಿ ಎಲ್ಲಾ ಸ್ಕೀಮ್ಗಳಲ್ಲೂ ಮಹಿಳೆಯರಿಗೆ ವಿಶೇಷ ಮೀಸಲಾತಿ ಇರುತ್ತೆ, ಈ ಸ್ಕೀಮ್ ನಲ್ಲೂ ಇದೆಯಾ? ಇದೆ, ಮಹಿಳೆಯರಿಗೆ ಅಂತ 30% ಮೀಸಲಾತಿ ಇದೆ. ಈಗ ಈ ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕೆ ಏನೇನು ಕಂಡೀಷನ್ಸ್ ಇವೆ ಅಂತ ಹೇಳ್ತೀರಾ? ವೆರಿ ಸಿಂಪಲ್. ಮೊದಲನೇ ಕಂಡೀಷನ್ ಅಂದ್ರೆ ವಿದ್ಯಾರ್ಥಿಗಳ ವಯಸ್ಸು 35 ವರ್ಷಕ್ಕೆ ಮೀರಿರಬಾರದು, ಒಬ್ಬ ಪಾಲಕರ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಸರಿ. ಎರಡನೇ ಕಂಡೀಷನ್ ಅಂದ್ರೆ ಯಾರು ಮಾಸ್ಟರ್ ಡಿಗ್ರಿಗೆ ವಿದೇಶಕ್ಕೆ ಹೋಗ್ತಾರೋ ಅವರ ಬ್ಯಾಚುಲರ್ ಡಿಗ್ರಿ ಸ್ಕೋರ್ ಕನಿಷ್ಠ 60% ಆಗಿರ್ಬೇಕು. ಪಿಎಚ್ಡಿ ಮಾಡೋರಿಗೆ ಮಾಸ್ಟರ್ ಡಿಗ್ರಿಲಿ ಮಿನಿಮಮ್ 60% ಸ್ಕೋರ್ ಆಗಿರ್ಬೇಕು. ಮೂರನೇ ಕಂಡೀಷನ್ ಅಂದ್ರೆ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಇನ್ಕಮ್ ಎಲ್ಲಾ ಮೂಲಗಳಿಂದ 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಕೂಡುದು. ಡಾಕ್ಟರ್ ರಾಕೇಶ್, ಈ ಸ್ಕಾಲರ್ಶಿಪ್ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ? ಇದನ್ನ ಒಟ್ಟು 100 ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ವರ್ಷಕ್ಕೆ. ಇದರಲ್ಲಿ ಎಸ್ಸಿ ಸ್ಟೂಡೆಂಟ್ಸ್ಗೆ 90, ಜೀತಮುಕ್ತ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಸ್ಟೂಡೆಂಟ್ಸ್ಗೆ 6, ಭೂರಹಿತ ಕೃಷಿ ಕೂಲಿಕಾರರ ಮತ್ತು ಪಾರಂಪರಿಕ ಕಲಾವಿದರ ಕುಟುಂಬದ ಸ್ಟೂಡೆಂಟ್ಸ್ಗೆ 4 ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ